ಸತ್ಯ ಸತ್ಯ ತಾಯಿ ಎಲ್ಲವೂ ಅವರ ಶರೀರಕ್ಕೆ, ಅವರ ಶರೀರ ಈ ಶರೀರಕ್ಕೆ ಸತ್ಯ ತಾಯಿ ಅಷ್ಟೇ. ಆ ಜೀವಕ್ಕೂ ಈ ಜೀವಕ್ಕೂ ಸಂಬಂಧ ಇಲ್ಲ. ಆ ಜೀವ ಎಲ್ಲೋ ಇತ್ತು ಎಲ್ಲವೋ ಅವಸ್ಥೆಗೆ ಈ ಜೀವ ಎಲ್ಲೋ ಇದ್ದಾರೆ. ಆ ಜೀವಾಧಿಷ್ಠಿತವಾದ ಶರೀರ ಈ ಜೀವಾಧಿಷ್ಠಿತವಾದ ಶರೀರಕ್ಕೆ ತಂದೆ. ಆ ಶರೀರದಲ್ಲಿ ಇರೋದ್ರಿಂದ ಶರೀರದಲ್ಲಿ ಇವರು ಇರೋದು ಯಾಕೆ ಯಾರಿಂದ ಪ್ರಾಣದೇವರಿಂದ ಅಷ್ಟೇ ಅಪಠ್ಯವಾಗಿ ಆ ಶರೀರದಲ್ಲಿ ಇರೋದ್ರಿಂದ ಇವನು ಅಪ್ಪ ಇನ್ನು ಯಾಕಿದ್ದಾನೆ ಪ್ರಾಣದೇವರು ಅಲ್ಲಿ ಬಂದುಕೊಂಡಿದ್ದಾರೆ ಅಷ್ಟೇ. ಅದರಿಂದ ಪ್ರಾಣದೇವರು ಮತ್ತು ಪ್ರಾಣದೇವರು ಮತ್ತು ಭಗವಂತ ಬಂದುಕೊಂಡು ಮುಂದೆ 24 ಜುಲೈ 2000 ಇಸ್ವಿಯ ಬೆಳಗಿನ ಮತ್ತು ಸಂಜೆಯ ಪ್ರವಚನ ಉಪಯೋಗ ಇಲ್ಲ ಇದ್ದಾರೆ ಸುಮ್ಮನೆ ಇದ್ದಾರೆ. ಆದ್ರೆ ಆದದ್ದು ಆ ಶರೀರ ಹುಟ್ಟಿದ್ದು ಯಾವುದರಿಂದ ಆ ಶರೀರ ಹುಟ್ಟಿದ್ದು ಶರೀರ ಈ ಶರೀರದಿಂದ ಆ ಶರೀರ ತಂದೆಯ ಶರೀರದ ಒಂದು ಭಾಗವಾದ ರೇತಸ್ಸಿನಿಂದ ತಾಯಿಯ ಶರೀರವನ್ನು ಪ್ರವೇಶಿಸಿ ತಾಯಿ ಉಂಡ ಆಹಾರ ಅವಳ ದೇಹದಲ್ಲಿ ಅವಳ ದೇಹಕ್ಕಿರುವ ಭಾಗವೇ ಈ ಮತ್ತೊಂದು ಮಗುವಿನ ದೇಹಕ್ಕೂ ಸೇರಿ ಅಲ್ಲಿ ಒಂದು ಶರೀರ ಆಗಿದೆ. ಅದರಿಂದ ತಂದೆ ತಾಯಿಯ ಶರೀರದಿಂದ ಈ ಶರೀರ ಹುಟ್ಟು ಅಪ್ಪ ಮಂದಿರವು ಯಾವುದಕ್ಕೆ ಶರೀರಕ್ಕೆ ಜೀವಕ್ಕಲ್ಲ ಜೀವಕ್ಕೆ ಅಪ್ಪ ಅಮ್ಮ ಯಾರು ಅದಕ್ಕೆ ಅವರು ತಮಾಷೆ ಮಾಡುದು ಶರೀರಕ್ಕೆ ಸಂಬಂಧಪಟ್ಟಿದ್ದರೆ ನೀವು ಅಪ್ಪ ಅಮ್ಮ ಯಾರಿಗೆ ಶರೀರಕ್ಕೆ ಅದು ಶರೀರ ಸುಟ್ಟುಕೊಳ್ಳೋ ಅಪ್ಪನ ಸುಟ್ಟು ಅಂತ ಹೇಳಬೇಕು. ಈ ಅಪ್ಪಂದಿಗೆ ಅಪ್ಪಂದಿಗೆ ಎಲ್ಲ ಶರೀರ ಸಂಬಂಧಪಟ್ಟಂತ ಸಂಬಂಧಪಟ್ಟಂತ ಲೋಕದ್ದು. ಅದರಿಂದ ಶರೀರವನ್ನು ಸುಟ್ಟುಕೊಳ್ಳೆ ತಂದೆಯ ಶರೀರ ತಂದೆಯ ಸುಟ್ಟ ಆಯ್ನ ಸುಟ್ಟ ಅಂತ ಹೇಳೋಣ. ಹಾಗಾದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಂತ ಅಲ್ಲ ವಸ್ತುಸ್ಥಿತಿ. ಇದರಿಂದ ಆಚೆಗೆ ಯಾರು ಯಾರಿಗೂ ತಂದೆ ಅಲ್ಲ ಯಾರು ಯಾರಿಗೂ ಮಗ ಅಲ್ಲ ಈ ಅರ್ಥದಲ್ಲಿ. ಆದ್ರೆ ಹೀಗೆ ಮಾತಾಡಿದ್ರೆ ನಮಗೇನೋ ಸ್ವಲ್ಪ ಇದೇನೋ ಮಾತಾಡ್ತಾರೆ ಅವ್ರು ಸ್ವಲ್ಪ ದಾಖಲೆ ತೋರಿಸ್ಬಿಟ್ಟು ತಂದೆ ತಂದೆ ಅಲ್ಲ ಮಗ ಮಗ ಅಲ್ಲ ಗಂಡ ಗಂಡ ಅಲ್ಲ ಹೆಂಡತಿ ಹೆಂಡತಿ ಅಲ್ಲ ಏನೇನೋ ಮಾತಾಡ್ಕೊತಾರೆ ಸ್ವಲ್ಪ ದಾಖಲೆ ತೋರಿಸ್ಬೇಕು ಅಂತ ಅದು ಯಾಕೆ ಅತಿವಾದಿಗಿಂತ ಲೋಕಕ್ಕೆ ಅತೀತವಾದ ಮಾತಾಡುವುದು ಲೋಕಕ್ಕೆ ಅರ್ಥ ಆಗುದಿಲ್ಲ ಈ ಮಾತುಗಳು ಅತಿವಾದಿ ಭೋಜಿ ಇದನ್ನು ತಿಳಿದವರು ಲೋಕಾತೀತವಾದ ಸಂಗತಿಯನ್ನು ಮಾತಾಡ್ತಾರೆ ಲೋಕಕ್ಕೆ ಸ್ವಲ್ಪ ಅತಿಯಾಗಿ ಕಾಣುತ್ತೆ ಮಾತಾಡ್ತಾನೆ ಅದು ಶರೀರದ ಸ್ವಲ್ಪ ಅಂತ ತುಂಬಾ ಜ್ಞಾನಿಗಳು ಮಾತಾಡಿದರೆ ಸಾಮಾನ್ಯ ಜನರಿಗೆ ಅದು ಒಂಥರ ಮುಚ್ಚಾಗಿ ಕಾಣುತ್ತೆ. ಜ್ಞಾನಿಗಳು ಸಾಮಾನ್ಯ ಜನರಿಗೆ ಮುಚ್ಚರಾಗಿ ಕಾಣುತ್ತಾರೆ ಸಾಮಾನ್ಯ ಜನರು ಜ್ಞಾನಿಗಳಿಗೆ ಮುಚ್ಚರಾಗಿ ಕಾಣುತ್ತಾರೆ. ನಿಜವಾದ ಮುಚ್ಚರಿ ಯಾರು ಸಾಮಾನ್ಯ ಜನರಿಗೆ ಜ್ಞಾನಿಗಳು ನೋಡೋ ಏನೋ ಭಯ ಮುಚ್ಚು ಏನೇನೋ ಮಾತಾಡುತ್ತೆ ಆ ಪಂಡಿತ ಅಂದ್ರೆ ಮುಚ್ಚರು ಎಲ್ಲಿದ್ದರಿಗಾದರೆ ಪಂಡಿತನನ್ನು ಕಮೆಂಟ್ ಮಾಡುವಷ್ಟು ಪಂಡಿತರು ನಾವು ಅಂತ ಜ್ಞಾನದಿಂದೇ ಮರಳಿದ್ದಾರೆ. ಚಟ್ಟದಲ್ಲಿಯೂ ಕೂಡ ಅವರನ್ನು ಟೀಕೆ ಮಾಡುವಷ್ಟು ನಾವು ಗ್ರಂಥದಲ್ಲೂ ಕ್ರಮೇಲೆ ಇರ್ತಾನೆ ಚಟ್ಟ ಕೂಡ. ಹಾಗಾಗಿ ಅತಿವಾದಿ ಜನರಿಗೆ ಸ್ವಲ್ಪ ಅತಿರೇಕವಾಗಿ ಕಾಣುತ್ತೆ. 2 ವರ್ಷ ಬಳಸ ಭಾಷೆಯೇ ಅವರು ಅತೀತವಾದ್ದನ್ನು ಮಾತಾಡ್ತಾನೆ ಸಾಮಾನ್ಯ ಜನರಿಗೆ ಅತಿರೇಕವಾಗಿ ಕಾಣುತ್ತೆ. ಈಗೇನು ಅತಿರೇಕ ಒಂದು ಸಂಬಂಧ ಇಲ್ಲ ಅರ್ಥ ಸಂಬಂಧ ಶುಕಾಚಾರ್ಯರು ಭಾಗವತ ಹೇಳಲಿಕ್ಕೆ ಬಂದಾಗ ಅಷ್ಟು ಪೂಜೆ ಪರೀಕ್ಷಿತ ರಾಜನ ರಾಜಧಾನಿ ಹಸ್ತಿನಪುರದಲ್ಲಿ ಅವರಷ್ಟೇ ಹೋಗ್ತಾ ಇದ್ದಾಗ ಹುಡುಗರನ್ನ ಕಲ್ಪಿಸಾಡು ಹುಚ್ಚ ಕಲ್ಪಿಸಾಡಿದ್ರೆ ಅವರು ಗಟ್ಟಿಯಾಗ ನಗ್ತಾರೆ ಖುಷಿ ಮತ್ತು ಒಂದು ಕಲ್ಲು ಜನ ನಗ್ರು ಹುಡುಗರಿಗೆ ಖುಷಿ ನಗ್ತಾರೆ ಅದು ಕಲ್ಪಿಸಾಡು ನಗ್ತಾರೆ ಮತ್ತು ಕಲ್ಪಿಸಿಕೊಳ್ಳು. ಈ ತರ ಜ್ಞಾನಿ ಜ್ಞಾನಿ ಅಂತ ಯಾರು ಅರ್ಥ ಮಾಡಿಕೊಂಡು ಜ್ಞಾನಿಯನ್ನ ಆ ಎತ್ತರಕ್ಕೆ ಅಂತ ಜ್ಞಾನಿ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ಉಳಿದವರು ಟೀಕೆ ಮಾಡಬಹುದು ಅರ್ಥ ಮಾಡಿಕೊಳ್ಳುತ್ತದೆ ಯಾಕೋಸ್ಕರ ಟೀಕೆ ಮಾಡಲಿಕ್ಕೆ ಜ್ಞಾನ ಬೇಕಿದೆ ಅಜ್ಞಾನ ಸಾಕು ಅರ್ಥ ಮಾಡಿಕೊಳ್ಬೇಕಾದ್ರೆ ಜ್ಞಾನ ಬೇಕಾಗ ಟೀಕೆ ಮಾಡಲಿಕ್ಕೆ ಅಜ್ಞಾನ ನಮ್ಮ ದಟ್ಟತನದಿಂದ ಯಾರನ್ನು ಟೀಕೆ ಮಾಡಬಹುದು ಅದಕ್ಕೆ ಇಗ್ನೋರೆನ್ಸ್ ಬಿಟ್ಟು ಬಿಟ್ಟು ಅಂಡರ್ಸ್ಟ್ಯಾಂಡ್ ಸಂಬಡಿ ಇಗ್ನೋರೆನ್ಸ್ ಮಾಡಿದ್ದು ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡಿ. ಹಾಗಾಗಿ ಜ್ಞಾನಿಯಿಂದ ಟೀಕೆ ಮಾಡಿಕೊಂಡು ಏನು ಕ್ವಾಲಿಫಿಕೇಶನ್ ಬೇಡ ಡಿಸ್ಕ್ವಾಲಿಫಿಕೇಶನ್ ಈಸ್ ಕ್ವಾಲಿಫಿಕೇಶನ್ ಟೀಕೆ ಮಾಡೋದಕ್ಕೆ ದಡ್ಡ ತರವೇ ಕಾರಣ ನಾನು ಎಷ್ಟು ದಡ್ಡರಾದರೂ ಅಷ್ಟೇ ಟೀಕೆ ಮಾಡುದು ಅಂದ್ರೆ ತಿಳ್ಕೊಳ್ಳೋದು ಬಹಳ ಕಷ್ಟ ಜ್ಞಾನ ಯಾಕೆಂದ್ರೆ ಅವನು ಅತಿವಾದಿ ಮೂರ್ಖದ ಬುದ್ಧಿಯಲ್ಲಿ ಏನನ್ನು ಯೋಚನೆ ಮಾಡಬಹುದೋ ಎಷ್ಟು ಅದನ್ನು ಅತೀತವಾದ್ದನ್ನು ಅವನು ಯೋಚನೆ ಮಾಡ್ತಾನೆ ಇದು ಲೋಕ ಲೋಕದ ಮನಸ್ಸು ಬುದ್ಧಿ ಎಷ್ಟು ವಿಚಾರ ಮಾಡಬಹುದು ಯೋಚಿಸಬಹುದೋ ಅದಕ್ಕಿಂತ ಅತೀತವಾದ ಸಂಗತಿಯನ್ನು ಅವರು ಮಾತಾಡ್ತಾರೆ. ಇದು ಯಾಕಂತ ಹೇಳಿದ್ರೆ ಲೋಕಕ್ಕೆ ಅದರಿಂದ ಮಾತಾಡ್ತಾರೆ ಲೋಕಕ್ಕೆ ಅರ್ಥವಾಗದ ದುಃಖಾತೀತವಾದ ಮಾತನ್ನಾಡುವವರು. ಒಂದು ವೇಳೆ ಇದು ಚೈತನ್ಯ ಗುರು ಏನಂ ಚೇತ್ ಗುರುಯು ಅದೇ ಏನಂ ಚೇತ್ ಗುರುಯು ಅತಿವಾಚ್ಯ ಸ್ಥಿತಿ. ಯಾರಾದ್ರೂ ಹೋಗಿ ಬಾರಿ ಅಧ್ಯಾಯ ಮಾತಾಡಿದ ಹೇಳಿದ್ದಾರೆ ಅಥವಾ ಎರಡು ವಿಧ ನಮ್ಮೊಳಗೆ ಹೋಗಲ್ಲ ಅಂತ ಹೇಳುವುದು ಕೆಲವರು ಬಹಳ ಅಧ್ಯಾಯಿತು. ನಿಮ್ಮ ನೀವೊಬ್ಬರೇನೋ ಹೆರಿಯರ್ ಪಂಡಿತರು ಎಲ್ಲ ನೀವೊಬ್ಬರೇನೋ ಜಗತ್ತು ಬಹಳ ಅಧ್ಯಾಯಿತು ಅಂತ ಠಾಕೂರ್ ಹೇಳ್ತಾರೆ. ಅಂತ ಎರಡು ಅಂಶದಲ್ಲೂ ಅತಿವಾದ್ಯತೆ ತಮಾಷೆ ಮಾಡೋರು ಹಾಗೆ ಹೇಳ್ತಾರೆ, ಪ್ರಶಂಸೆ ಮಾಡೋರು ಏ ಅತಿವಾದಿಗಳಪ್ಪ ನೀವು ಬಹಳ ಅತಿವಾದಿ ಅಂತ ಹೇಳೋದು. ಪ್ರತಿವಾದಿಗಳಪ್ಪ ಅಂದ್ರೆ ಅದಕ್ಕೆ ಅರ್ಥವೇ ಆಗ್ತದೆ, ಆಗ ಬೇರೆ ಆದ್ರೆ ಅರ್ಥವೇ. ಹೀಗೆ ಎರಡು ವಿಧದಿಂದಲೂ ಮಾತಾಡ್ತಾರೆ ಜನ. ಇನ್ನೇನು ಮಾಡ್ಬೇಕು ಯಾರಿ ಅತಿವಾದ್ಯ ಸ್ಮೀತಿ ಬ್ರೂಯಾಗ್ತು ನಾನು ಅತಿವಾದಿ ಮುಚ್ಚಿಟ್ಟು ನಾಪಕ್ತ ಮುಚ್ಚಿಕೋಬೇಡ. ನೀನು ಪ್ರಾಣದೇವರು ತಿಳ್ಕೊಂಡಿರುವ ಸಣ್ಣ ಸಂಗತಿ ಏನಲ್ಲ, ಅದು ಮುಚ್ಚಿಡುವ ಸಂಗತಿ ಏನ. ಹೌದು ನಾನು ಅತಿವಾದಿ ಅಂತ ತಪ್ಪಿಗೆ ಹೋಗ್ತಾರೆ. ಏನಪ್ಪ ಹಾಗೆ ಅದೇಳ್ಬೇಡ ಅತಿವಾದ್ಯ ಸ್ಮೀತಿ ಬ್ರೂಯಾ ನಾನು ಅತಿವಾದಿ. ಹೌದು ನಾನು ಪ್ರಾಣದೇವರ ಅಧ್ಯಕ್ಷರು ತಿಳ್ಕೊಂಡಿದ್ದೇನೆ ಅದನ್ನು ಹೇಳ್ತೀನಿ. ಏನ್ ತಪ್ಪು ಒಂದು ಹೇಳಿ ತಪ್ಪು ಹೋಗ್ತಾರೆ. ಅತಿವಾದ್ಯ ಸ್ಮೀತಿ ಬ್ರೂಯಾ ತಾಪಸ್ವೀತ ನೀವು ತಿಳ್ಕೊಂಡಂತಹ ಜ್ಞಾನವನ್ನು ಮುಚ್ಚಿಡಬೇಡ. ಒಪ್ಪು ಏನ್ ಪ್ರಾಣದೇವರು ತಿಳ್ಕೊಂಡು ನಾನು ಪ್ರಾಣದೇವರು ತಿಳ್ಕೊಂಡಿದ್ದೇನೆ ಕೇಳಿ ತಪ್ಪೇನು ಅಲ್ಲ. ಏನು ಮುಚ್ಚಿಟ್ಕೋಬೇಕಾಗಿಲ್ಲ, ಯಾರಿಗೆ ಅದನ್ನು ಮುಚ್ಚಿಟ್ಕೊಂಡು ನಾಪಸ್ವೀತ. ಹೌದು ಅತಿವಾದಿ ಪರಿಹಾಸ ಮಾಡ್ತಾರೆ. ಹೌದು ನಾವು ಅದರಿಂದಲೇ ಮಾತಾಡೋದು ಅಷ್ಟೇ, ಯಾರು ಏನ್ ಹೇಳಿದ್ರೆ ಅದಕ್ಕೆ ಕೊಟ್ಬಿಡಿ. ಹೌದೌದು ನಾವು ಅದರಿಂದವೇ ಮಾತಾಡೋದು, ನಿಮ್ಮಂತವ್ರಿಗೆ ಅದರಿಂದವೇ ಮಾತಾಡೋದು, ಸೀದಾ ಮಾತಾಡೋ ಅರ್ಥ ಆಗೋದು ಅಂತ ಅದರಕ್ಕೆ ಇವರೇ ಅದರಿಂದವೇ ಮಾತಾಡೋದು. ಯಾರು ಏನು ಹೇಳಿದ್ರು ಅತಿವಾದಿ ಯಾವತ್ತು ಹೇಳಿದ್ರೆ ಆದ್ರೆ ಒಪ್ಪಿಟ್ಬಿಡ. ನಾನು ಅದರಿಂದವೇ ಮಾತಾಡೋದು, ನಾನು ಹಾಗೆ ಮಾತಾಡೋದು, ನೀವು ಮಾಡೋದಕ್ಕೆ ನೀವೇ ಮಾತಾಡ್ಬೇಕಾ. ಅದಕ್ಕೆ ಹೀಗೆ ಯಾರು ಕೂಡ ಹೇಳಿದ ಸಮಾಜದಲ್ಲಿ ಟೀಕಾ ಮಾಡತಕ್ಕಂತಹ ಮಂದಿಗೆ ಶರಣ ಬೇಡ, ಬಂದ್ಬೇಡ, ಅತಿವಾದಿ ಒಪ್ಪಿಡ್ಬಿಡ. ನಮ್ಮ ಒಂದು ಈತನ ಮುಚ್ಚಿಕೊಳ್ಳಬೇಡ ನಿಂತ ಜ್ಞಾನವನ್ನು ಮುಚ್ಚಿಟ್ಟು. ಪಾಂಡವರು ಅಜ್ಞಾತವಾಸದಲ್ಲಿ ದ್ರೌಪದಿಯನ್ನ ಅಜ್ಞಾತ ವೇಷದಲ್ಲಿ ಮದುವೆ ಮಾಡಿಕೊಂಡು ಅಜ್ಞಾತವಾದಂತ ಅಜ್ಞಾತ ವೇಷದಿಂದ ಜತುಗ್ರಹದ ಹಾಕಿದ್ರೆ ನಾವು ಕಂಡು ಸತ್ಪೋದ ಸುದ್ದಿಯಾಗಿತ್ತು. ಇವರು ಬದುಕಿದ್ದರು ಗೊತ್ತಿರದಿದ್ದಾಗ ಅಜ್ಞಾತ ವೇಷದಲ್ಲಿ ಇದ್ದರೆ ಬ್ರಾಹ್ಮಣ ವೇಷ ತಿರುಗಾಡಿಕೊಂಡು ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ಬಂದು ಕುಂಬಾರನ ಮನೆಯಲ್ಲಿ ರಾತ್ರಿ ಮಾಡಿಕೊಂಡು ನೇರ ಕೃಷ್ಣ ಬರ್ತಾನೆ. ಅಲ್ಲಿ ಯಾರಿಗೂ ಗೊತ್ತಿಲ್ಲ, ದ್ರೌಪದರಿಗೆ ಗೊತ್ತಿಲ್ಲ, ತನ್ನ ಮಗಳು ಯಾರಿಗೂ ಗೊತ್ತಿದ್ದು ಏನು ಯಾವ್ದು ಹುಡುಗ ಯಾರೋ ಬ್ರಾಹ್ಮಣ ಹುಡುಗ ತಾಯಿಯನ್ನು ಕಥೆ ದ್ರೌಪದಿ ತಲೆಬಿಸಿ ಕೃಷ್ಣ ನೇರ ಅಲ್ಲಿ ಬರ್ತಾನೆ. ಇವರು ಇಲ್ಲಿಂದ ಮದುವೆ ಮಂಟಪದಿಂದ ಪಾಂಡವರಲ್ಲಿ ಹೋಗಿದ್ದಾರೆ, ಅರ್ಜುನ ಮಿನಿಮಾರ್ತಿಯನ್ನು ಕರ್ಕೊಂಡು ಹೋಗಿದ್ದಾರೆ ದ್ರೌಪದಿಯನ್ನ ಅಷ್ಟರಲ್ಲಿ ಕೃಷ್ಣ ಇದ್ದಾರೆ. ಇವರು ಮದುವೆ ಬಂದು ಅಲ್ಲಿ ಹೋಗಿದ್ದಾರೆ. ಏನು ಅಂದ್ರೆ ಮದುವೆ ಉಡುಗೊರೆ ಕೊಡುವ ಅಂತಂದ್ರೆ ಸಮಾಜ ಮದುವೆ ಮಾಡ್ಕೊಟ್ರಿ ಒಳ್ಳೆ ಹೆಚ್ಚಿದ್ದಕ್ಕಿದ್ರು ನಿಮಗೆ ಉಡುಗೊರೆ ಕೊಡುವ ಅಂತ ಬಂದೆಪ್ಪ ಧರ್ಮರಾಜ. ಅದು ಹೋಗ್ಲಿ, ನೀವು ಉಡುಗೊರೆ ಕೊಡಿ ಬಂದಿದ್ರೆ ನಾವು ಇಲ್ಲಿ ಇದ್ದೇವೆ, ನಾವು ಕಂಡು ಗೊತ್ತಾಯ್ ಯಾರಿಗೂ ಗೊತ್ತಿಲ್ಲ. ಕೃಷ್ಣನಿಗೆ ಬಿಟ್ಟು ಬಲರಾಮನಿಗೆ ಗೊತ್ತಾಗಿಲ್ಲ. ಅರ್ಜುನ ಸನ್ ಮುರಿಯಲಿಕ್ಕೆ ಅಂತ ಲಕ್ಷ್ಯಭೇದ ಮಾಡಲಿಕ್ಕೆ ಮುರಿಯಲಿಕ್ಕೆ ಲಕ್ಷ್ಯಭೇದ ಮಾಡಲಿಕ್ಕೆ ಅಂತ ಎದ್ದಾಗ ಜಗಾವ ಕೃಷ್ಣ ಮನಸ್ಸ ಕೃಷ್ಣನನ್ನು ಮನಸ್ಸನ್ನು ಎದುರುಕೊಂಡಿದ್ದ ಕೃಷ್ಣನನ್ನು ನೋಡಿ ಮನಸ್ಸನ್ನೇ ಕೃಷ್ಣ ನನ್ನ ಜಯ ಕೊಡು ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಂತೆ ಮನಸ್ಸಾಗತ್ವಾಗ ಅರ್ಜುನೋ ಜಗೃಹೇ ನಾನು ನಡೆಸಾಗ್ತೇನೆ. ಅಸ್ತವಿದ್ಯೆಗಳಿಗೆ ದೊಡ್ಡಾಚಾರ ಇದು ಸುಮಾರು ಜನ ಬ್ರಾಹ್ಮಣ. ಯಾರೋ ಅಸ್ತವಿದ್ಯೆಗಂತ ಬ್ರಾಹ್ಮಣ ಎಂಬುದಪ್ಪ ಬೆಳೆ ಚುಟ್ಟಿ ಬ್ರಾಹ್ಮಣನೇ ಯಾವ ಕ್ಷತ್ರಿಯರು ಆಗಿದ್ದು ಕೈ ಹಾಕಿದ್ದಾರೆ ಏನ್ ಮಾಡ್ತಾರೆ ಬ್ರಾಹ್ಮಣ ಮಾಡಬೇಕು ಅಂತ ಬ್ರಾಹ್ಮಣ ಗುಡ್ಡ ಬಂದು ಅದಕ್ಕೆ ಕೃಷ್ಣ ಹೇಳ್ತಾನೆ ಏನ್ ಬ್ರಾಹ್ಮಣ ಏಷೋ ಅರ್ಜುನೋ ನಂತರ ಜಾರಿ ಅರ್ಜುನ ತಮಾಷೆ ಮಾಡ್ತೀನಿ ಬಂದ ಬಂದು ನಂಬಲ್ಲ ತಮಾಷೆ ಮಾಡ್ತೀನಿ ಏನು ಅರ್ಜುನ ಏನಿಗೆ ಬರ್ಬೇಕಪ್ಪ ಪಾಪ ಜಂತುಗಳಲ್ಲಿ ಸುಟ್ಟು ಹೋಗಿದ್ದ ಹಿಂದೆ ಬರ್ಬೇಕು ಎದ್ರೋ ಸುಟ್ಟು ಹೋದ ಪಾಪ ಅವರು ಏನು ಬರ್ಬೇಕು ಯಾರು ತಮಾಷೆ ಮಾಡ್ತೀನಿ ಈ ತಮಾಷೆ ಮಾಡ್ತಾ ದುರಂತದಲ್ಲಿ ಅಣ್ಣ ಕರ್ಕೊಂಡಿದ್ದೇವೆ ಪಾಪ ಬಾಂಧವರನ್ನ ಉತ್ತೇಜಿಸ ಬರ್ಬೇಕು ಅದಕ್ಕೆ ಕೃಷ್ಣ ಎರಡು ಮಾತು ಇರುವಂತ ಅದಿರಲಿ ನಾನು ಕೃಷ್ಣ ಹೌದ ಸರ್ವಕರ್ಮಾಡಿ ಭಕ್ತಾತ್ ಕೊಡುತ್ತೆ ಎಂದು ಜ್ಞಾನ ಅನ್ನೋದು ಬೆಂಕಿ ಅದನ್ನು ಮುಚ್ಚಿದ್ರೆ ಬರುತ್ತೆ ಅದು ಮುಚ್ಚಿದ್ರು ಸಿಗುತ್ತೆ ಆದ್ರಿಂದ ಅಪಪ್ರವೀತ ಜ್ಞಾನವನ್ನು ಮುಚ್ಚಿಡಬೇಕು ಯಾರಾದ್ರೂ ಜ್ಞಾನಿಗಳು ಹೌದು ಮತ್ತೆ ಫಲಾಧ್ಯಾಯಗಳು ಸಂಸ್ಕರು ಬಿದ್ದರೆ ಬಿಡ ಅಲ್ಲ ಹೌದು ನೀವು ತುಂಬಾ ಜ್ಞಾನಿಗಳಪ್ಪ ಅಂತ ರಾಗ ಹೌದು ನಿಮ್ಗೆ ಅಷ್ಟೇ ನಿಮ್ ಯೋಗ್ಯತೆಗೆ ಅಷ್ಟೇ ಆದ್ರಿಂದ ಯಾವತ್ತೂ ನಿನ್ನ ಮುಚ್ಚಿಕೊಳ್ಳಲು ಅತಿವಾಗಿ ಪ್ರಾಣತತ್ವವನ್ನು ತಿಳಿದವನು ಯಾರ ಮುಂದೆಯೂ ಮುಚ್ಚಿಕೊಳ್ಬೇಕಾದ ಹೀಗೆ ಪ್ರಾಣತತ್ವದ ಪ್ರತೀಕ ಸಂಭಾಷಣೆ ಮತ್ತು ಹೇಳಿ ನನಗೆ ಮುಗಿಯುತ್ತದೆ ಮುಂದೆ ಏನು ಪ್ರಾಣತತ್ವದ ಆಚೆಗೆ ಅಂತಕ್ಕಂಥ ಮತ್ತನ್ನ ನಾವು ಮುಂದೆ ನೋಡಬೇಕಾಗುತ್ತದೆ ಅದೆಲ್ಲ ನಡೆಬೇಕೆ ಶಬ್ದಗಳಿಂದ ಉಪಾಸನೆ ಮಾಡ್ತಾ ಯಾವ ವಿಷಯ ಪ್ರಾರಂಭದ ನಂತರ ಸತ್ಯವನ್ನು ಉಪಾಸನೆ ಮಾಡಬೇಕು ವಿಜ್ಞಾನವನ್ನು ಉಪಾಸನೆ ಮಾಡಬೇಕು ಪತಿಯನ್ನು ಉಪಾಸನೆ ಮಾಡಬೇಕು ಶ್ರದ್ಧೆಯನ್ನು ಉಪಾಸನೆ ಮಾಡಬೇಕು ನಿಷ್ಠೆಯನ್ನು ಉಪಾಸನೆ ಮಾಡಬೇಕು ಸ್ತುತಿಯನ್ನು ಉಪಾಸನೆ ಮಾಡಬೇಕು ಸುಖವನ್ನು ಉಪಾಸನೆ ಮಾಡಬೇಕು ಉಮಾವನ್ನು ಉಪಾಸನೆ ಮಾಡಬೇಕು ಅಂತ ಎಷ್ಟು ಶಬ್ದಗಳನ್ನು ಹೇಳ್ಕೊಂಡು ಈ ಉಪಾಸನೆ ಏನು ಎಂಟು ವಿಧವಾದಂತಹ ಉಪಾಸನೆಯನ್ನು ಮುಂದೆ ಹೇಳ್ತಾರೆ ಇದು ಎಂಟು ಕೂಡ ಮುಂದೆ ಎಂಟು ಮೆಟ್ಟಲುಗಳಿಂದ ಈ ಎಂಟು ವಿಧವಾದ ಉಪಾಸನೆಯು ಅಷ್ಟು ವಿಧವಾದ ಭಗವಂತನ ಉಪಾಸನೆ ಭಗವಂತನ ಒಪ್ಪನ ಸೈ ಒಂದು ಬಹಳ ಚಮತ್ಕಾರ ಇದೆ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಈ ರಾಮನನ ಇಲ್ಲಿಗೆ ಪ್ರಾಣದೇವನ ಕೊನೆ ಇಲ್ಲಿವರೆಗೆ ಪ್ರತ್ಯೇಕದ ಉಪಾಸನೆ ಮುಗಿಯಿತು ಮುಂದೆ ಮುಂದೆ ಸತ್ಯ ವಿಜ್ಞಾನ ಮತಿ ಶ್ರದ್ಧಾ ನಿಷ್ಠಾ ಕೃತಿ ಸುಖ ಕುಮ ಇವುಗಳಿಂದೆಲ್ಲ ಏನು ಅಂದ್ರೆ ಶೈವ ಸತ್ಯಾದೇಶ ಸತ್ಯಾದಿಗಳು ಶೈವ ಎಲ್ಲ ಪ್ರದೇವತೆ ಅವರೊಬ್ಬರೆ ಶೈವ ಈ ಸತ್ಯಾದಯ ಇದೊಂದು ಚಮತ್ಕಾರ ಶೈವ ಅಂತ ಪರಬ್ರಹ್ಮನೆ ಅಂತ ಹೇಳಿದ ಹಿಂದೆ ತತ್ವ ಸಮನ್ವಯ ಆದ್ರು ತದ್ದು ಉಂಟು ತದಂತ ಹೇಳ್ತ ಸಹ ಹೇಳಿದ್ದಾರೆ ಪುಲ್ಲಿಂಗದಲ್ಲಿ ಭಗವಂತ ಉಲ್ಲೇಖ ಮಾಡಿದ್ದು ಗೌಣಶ್ಚೇ ನಾಲ್ಕು ಶಬ್ದ ಅದು ಇದನ್ನು ಪುಲ್ಲಿಂಗದಲ್ಲಿ ಉಲ್ಲೇಖ ಮಾಡಿದ್ದು ಪುಂಸಲಿಂಗದ ಉಲ್ಲೇಖ ಮಾಡಿದ್ದು ಇಡೀ ಬ್ರಹ್ಮಸೂತ್ರದಲ್ಲಿ ಭಗವಂತನನ್ನ ತ್ರಿಲಿಂಗದಲ್ಲಿ ಉಲ್ಲೇಖ ಮಾಡಿದ್ದು ಒಂದೇ ಕಡೆ ಶೈವ ಈ ಸತ್ಯಾಲಯ ನೀವು ತ್ರಿಲಿಂಗ ಸಂಕೀರ್ಣದಲ್ಲಿ ನಡೆಯುತ್ತಿದ್ದಾರೆ. ಯಾಕೆ ಅಂದರೆ ಇದೊಂದು ವಿಚಿತ್ರವಾದ ಸಂಪತ್ತು. ಅಂದ್ರೆ ಈ 8 ವರ್ಷದಿಂದ ಲಕ್ಷ್ಮೀನಾರಾಯಣ ರೂಪಾಸನೆ, ಲಕ್ಷ್ಮಿಯನ್ನು ಪ್ರತ್ಯೇಕ ಉಪಾಸನೆ, ಇದು ಲಕ್ಷ್ಮೀನಾರಾಯಣ, ನಾರಾಯಣ ಜೊತೆಗೆ ಲಕ್ಷ್ಮಿಯ ಉಪಾಸನೆ. ಶೈವ ಅವಳೇ, ಅವಳೇ ಅಂದ್ರೆ ಲಕ್ಷ್ಮಿಯೇ, ನಾರಾಯಣ ಜೊತೆಗೆ ಲಕ್ಷ್ಮಿ, ಲಕ್ಷ್ಮಿ ಜೊತೆಗೆ ನಾರಾಯಣ. ಈ ಲಕ್ಷ್ಮಿ ಅದಕ್ಕೆ ಇದು ಲಕ್ಷ್ಮಿ ಪ್ರತೀಕ ಅಲ್ಲ, ನಾರಾಯಣ ಜೊತೆಗೆ ಉಪಾಸನೆ. ತೇಜಂ ಪರಸ್ಯಾಂ ದೇವತಾಯಾಂ, ಹಿಂದೆ ಕೂಡ ಶ್ವೇತ ಕೇಂದ್ರ ಉಪದೇಶದಲ್ಲಿ ಮಾತನಾಡಿದ್ದು, ತೇಜಸ್ಸಬ್ದ ವಾಚ್ಯರಾದ ಲಕ್ಷ್ಮಿ ಪ್ರಾಣದೇವರನ್ನು ದ್ವಾರ ಕೂತರಾಗಿ ಬರುವಂತಹ ಕರ್ಕೊಂಡು ಹೋಗ್ತಾರೆ. ಒಂದು ಲಕ್ಷ್ಮಿ ಲೋಕ ಪ್ರಾಪ್ತಿ ಒಂದು ಪ್ರತ್ಯೇಕ ಸಾಧನೆ ಇಲ್ಲ, ಲಕ್ಷ್ಮಿ ಪ್ರತ್ಯೇಕದ ಉಪಾಸನೆಯಿಂದ ಹೀಗೆ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ, ಪ್ರಾಣದೇವರು ಇರುವ ಲೋಕಕ್ಕೆ ಹೋಗ್ತಾರೆ. ಜೀವಾಗ ಲಕ್ಷ್ಮಿ ಲೋಕಕ್ಕೆ ಹೋಗುದು ಅಂತ ಒಂದು, ಯಾಕಂದ್ರೆ ಅವ್ರು ಬೇರೆ ಲೋಕವೇ ಇಲ್ಲ, ನಾರಾಯಣ ಲೋಕವೇ ಲಕ್ಷ್ಮಿ ಲೋಕ, ನಾರಾಯಣ ಉಪಾಸನೆ ಲಕ್ಷ್ಮಿ ಉಪಾಸನೆ. ಇಷ್ಟು ಅದರ ವಿರಾಮೃತವಾದ ತತ್ವ. ಆದ್ದರಿಂದ ಅವಿನಾಮೃತವಾದ ತತ್ವ, ಆದ್ದರಿಂದ ಈ 8 ಶಬ್ದಗಳಿಂದ ಲಕ್ಷ್ಮೀನಾರಾಯಣ ರೂಪ. ಶೈವಹಿ ಎನ್ನುವ ಸ್ತ್ರೀಲಿಂಗ ಪ್ರಯೋಗ ಮಾಡುವ ಮೂಲಕ ಇಂಥ ಒಂದು ಮೂರು ಅರ್ಥವನ್ನ ವೇದವ್ಯಾಸರು ಸೂಚಿಸಿದ್ದಾರೆ. ಇದು ಇನ್ನೊಂದು ಚಿತ್ರ, ಆಚಾರ್ಯರು ಎಲ್ಲಿಯೂ ಕೂಡ ಲಕ್ಷ್ಮೀ ಪರವಾಗಿ ಅರ್ಥ ಅಂತ ಹೇಳಿ ಬರೆಯಲಿಲ್ಲ, ಎಲ್ಲಿಯೂ ಸ್ಪಷ್ಟವಾಗಿ ಬಾಯಿಬಿಟ್ಟು ಬರೆಯಲಿಲ್ಲ, ವಿಷ್ಣು ಪರವಾಗಿ ಮಾತ್ರ ಅರ್ಥ ಬರೆದಿದ್ದಾರೆ. ಹಾಗಾದ್ರೆ ಪರವಾಗಿ ಆತ್ಮ ಮಾತ್ರ ಆಚಾರ ಬರೆದಿದ್ದಾರೆ, ನಿಮ್ದು ಭಾರಿ ಅಧಿವಾದ ಆಯಿತು. ಲಕ್ಷ್ಮೀ ಪರವಾಗಿ ನಿಮ್ಮ ಯೋಚಿಸಲು ನೀವು ಹೇಳ್ತಾ ಹೋಗುವುದು ಆಚಾರ್ಯಲ್ಲಿ ಹೇಳಿದ್ದಾರೆ, ಸಮಾಜದಲ್ಲಿ ಆಚಾರ ಹೇಳುವುದಕ್ಕೆ ಅಷ್ಟು ಸ್ಪಷ್ಟವಾಗಿ. ತ್ರಿವೃತ್ತಮ ಪಂಡಿತಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ ಹೇಳಲಿಲ್ಲ, ಇಲ್ಲಿಯೂ ಹೇಳಲಿಲ್ಲ, ಬ್ರಹ್ಮಸೂತ್ರ ಭಾಷೆಯಲ್ಲಿಯೂ ಅರ್ಥ ಹೇಳುವುದಾಗಿ ಇಲ್ಲಿಯೂ ಹೇಳುವುದಿಲ್ಲ. ಆದರೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅರ್ಥ ಬರೆಯುವಾಗ ಆಚಾರ್ಯರಿಂದ ಪಾಠ ಕೇಳಿದ ತ್ರಿವೃತ್ತ ಪಂಡಿತಾಚಾರ್ಯರು ದೈವಾದ ರಮಾದೇವಿಯನ್ನು ಇಟ್ಟುಕೊಳ್ಳಬೇಕು ಅಂತ ಬರೀತಾರೆ. ಹೀಗೆ ಮುಂದೆ 8 ರೂಪಗಳು 8 ನಾಮಗಳಿಂದ ಭಗವಂತನ ಉಪಾಸನೆ, ಪ್ರಾಣದೇವರಿಂದ ಉಪಾಸ್ಯವಾದ ಲಕ್ಷ್ಮೀನಾರಾಯಣನ ಉಪಾಸನೆ. ಅದು ಹೇಗೆ ಏನು ಹೇಳಿದೆ ಉಪನಿಷತ್ತು ಮುಂದಿನ ಉಪಾಸನೆ ವಿಧಾನವನ್ನು ಅನ್ನೋದನ್ನ ನಾಳೆ ನಾಳೆ 2 ದಿವಸ ನಮಗೆ ಈ ಬಾರಿ 52 ನಾಳೆ 20 ದಿವಸ ಇದೆ. ನಾಳೆ ಬೆಳಿಗ್ಗೆ ನಾಳೆ ಸಂಜೆ ಸಾಧ್ಯ ಆದ ನಾಳೆ ಬೆಳಿಗ್ಗೆ ಸಾಧ್ಯವೇ ಆಗ್ತದೆ ನಾಳೆ ನಾಳೆ ಬೆಳಿಗ್ಗೆ ಮುಗಿಸಿದ್ರೆ ಸಂಜೆ ಆರಾಮ ಪ್ರಯಾಣಕ್ಕೆ ಆಗತ್ತೆ. ಹಾಗೆ ಮೂರು ಅಥವಾ 4 ಪ್ರವಚನದಲ್ಲಿ ಈ ಶರತ್ ಕುಮಾರ ನಾರದರ ತುಂಬಾ ಅನುಭವದಂತಹ ಅತ್ಯದ್ಭುತವಾದ ಉಪಾಸನಾ ಕಾಂಡವನ್ನ ನಾವು ಈ ಬಾರಿ ಸ್ಮರಣೆ ಮಾಡೋಣ. ಈಗ ಇವತ್ತು ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮತೋವರಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ತು ಧರ್ಮಾಸ್ತೇ ವೈ ಸಂತು ತೇ ವೈ ಸಂತು. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಸೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ವೈ ಸಂತು ತೇ ವೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಪ್ರತೀಕಗಳಲ್ಲಿ ಸರ್ವಶ್ರೇಷ್ಠವಾದ ಪ್ರತೀಕವನ್ನ ಪ್ರಾಣತತ್ವದ ಆ ಪ್ರತೀಕದ ಮಹಿಮೆಯನ್ನ ನಾವು ನಿನ್ನೆ ನೋಡಿದೆವು. ಆ ಪ್ರತೀಕದ ಮಹಿಮೆಯನ್ನು ಹೇಳಿದ ಮೇಲೆ ಮುಂದೆ ಆತನನ್ನು ಅಧಿವಾದಿ ಅಂತ ಹೇಳಿ ಭಗವಂತನ ಪ್ರತೀಕವಾಗಿರ್ತಕ್ಕ ಮುಖ್ಯ ಪ್ರತೀಕವಾಗಿರತಕ್ಕ ಪ್ರಾಣದೇವರನ್ನ ತಿಳಿದು ಪ್ರಾಣದೇವರ ಮಹಿಮೆಯನ್ನು ಹೇಳುವವನು ಅವರ ಅಧಿವಾದಿ. ಅಂದ್ರೆ ಲೋಕ ವಿಲಕ್ಷಣವಾದಂತಹ ಲೋಕಾತೀತವಾದ ಸಂಗತಿಯನ್ನು ತಿಳಿದು ಮಾತಾಡುವುದಿದ್ದಾನೆ. ಅದರ ಮುಂದೆ ಹೇಳ್ತಾರೆ, ಏಷ ತುವಾ ಅಧಿವದತಿ ಎಸ್ ಸತ್ಯೇನಾಧಿವದತಿ ಅಂತ ಮುಂದೆ ಮಾತು. ಅತಿವಾದ. ಈ ಅತಿವಾದಿಗಿಂತಲೂ ದೊಡ್ಡ ಅತಿವಾದಿ ಒಬ್ಬ ಇದ್ದಾನೆ. ಟು ಅಂದ್ರೆ ವಿಶೇಷ, ಇದಕ್ಕಿಂತಲೂ ವಿಶಿಷ್ಟವಾದ ಅತಿವಾದ. ಏಷತುವ ಅತಿವದ ಇವನಂತೂ, ಇವನಂತೂ ಅಂತ ಹೇಳ್ತೇವಲ್ಲ ಕನ್ನಡದಲ್ಲಿ, ಅದು ತೂವೆ. ಇವನಂತೂ ಇನ್ನೂ ದೊಡ್ಡ ಅತಿವಾದಿ.